ಕಾಲ ಇಲ್ಲೇ ಇರುವದಮ್ಮ, ಹಿಡಿದರೆ ಸಿಗಾದಮ್ಮ. ಎಡಬಲ ಮಹಗುರು ಲಿಂಗವೇ ನೀನಮ್ಮ, ಅಂಬರಿಗೆ ತಾನಮ್ಮ ಮಹಗುರು. ಜಂಗಮನು ನೀನೇ ಜಗದೊಳಗೆಲ್ಲ, ಜಂಗಮನು ಜಂಗಮ ನೀನೇ ಜಗದೊಳಗೆಲ್ಲ. ಮೆಚ್ಚಿದ ಕೂಡಲೂರಿ ಜನೆ ಪರಬ್ರಹ್ಮ ಮಾಡಿ ತಲವಿದರೆ ಎಷ್ಟು ಜನ್ಮದ